ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅರೆ ಅಣ್ಣ ಅವರೇ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತ? ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ ಯು ಪಿ ಐ ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ ಯು ಪಿ ಐ ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, ಯು ಪಿ ಐ ಸೇಫ್ ಇದೆ. ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. ಎನ್ ಪಿ ಸಿ ಐ ಮುಖಾಂತರ ಜನಹಿತಕ್ಕಾಗಿ ಜಾರಿ. ಮಣ್ಣಿನ ಮಗ ಆಕಾಶವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರದ ಹಿಟ್ನಾಳಿ ಫಾರ್ಮ್ನಲ್ಲಿ ಇದೇ ಜನವರಿ 11-13 ನಡೆದಂತ ಕೃಷಿ ಮೇಳದಲ್ಲಿ ಭಾಗವಹಿಸಿ ತಮ್ಮ ಅನುಭವದ ಮಾತುಗಳನ್ನಾಡಿದ ಪ್ರಗತಿಪರ ಹಿರಿಯ ರೈತರಾದ ಎಸ್ ಟಿ ಪಾಟೀಲ್ ಅವರ ಧ್ವನಿ ಮುದ್ರಣವನ್ನ ಕೇಳುವಿರಿ. ಓಂ ಸಹನಾವತೋ ಸಹನೌ ಭುನಕ್ತೋ ಸಹ ವೀರಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಹಾವಿದ್ವೇಷವಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. 2025 ಕೃಷಿ ಮೇಳದ ಎಲ್ಲ ಹಿರಿಯ ವಿಜ್ಞಾನಿಗಳಿಗೂ, ಮಣ್ಣನ್ನೇ ನಂಬಿ ಮಣ್ಣಿನಲ್ಲಿ ಅತ್ಯಂತ ಸಾಧನೆ ಮಾಡಿ ನನ್ನ ಮಕ್ಕಳನ್ನ ನೌಕರಿ ಹೋಗೋದು ಬೇಡ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲೂ ನಾನು 30 ಈ ಭೂಮಿ ತಾಯಿಯನ್ನ ವಿಷ ಉಣಿಸಬಾರದು, ವಿಶ್ವಕ್ಕೆ ವಿಷಮುಕ್ತಾರ್ ಕೊಡಬೇಕು, ಸಮಾಜಕ್ಕೂ ಕೂಡ ವಿಷಮುಕ್ತಾರ್ ಕೊಡಬೇಕು, ನಾನೂ ಕೂಡ ವಿಷಮುಕ್ತಾಹಾರ ಸೇವನೆಯನ್ನೇ ಮಾಡಿ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕಂತಕ್ಕಂಥ ಒಂದು ಸಣ್ಣ ಪ್ರಯತ್ನದಲ್ಲಿ ನಾನು ಕೃಷಿ ಮಾಡ್ತಾ ಇದ್ದೇನೆ. ಸಾವಯವ ಕೃಷಿ ಅವಶ್ಯಕತೆ ಇದೆಯಾ ಅಥವಾ ಇಲ್ಲವೋ? ಈ ಸಾವಯವ ಕೃಷಿ ಇದು ಹೊಸದು ಅಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ, ಈ ದೇಶದ ಸಂಸ್ಕೃತಿ ಪ್ರಕಾರ ನಮ್ಮ ದೇಶೀಯ ಕೃಷಿನೇ ಸಾವಯವ ಕೃಷಿ. ಈಗಾಗಲೇ ಸಾಕಷ್ಟು ವಿಜ್ಞಾನಿಗಳು ಪ್ರಗತಿ ಪರಿಯತ್ರ ಹೇಳಿದ್ದೆಗೆದ ಯಾಕೆ ಈ ದೇಶಕ್ಕೆ ರಾಸಾಯನಿಕ ಕೃಷಿ ಬಂತು ಅನ್ನೋದ್ರ ಬಗ್ಗೆ ಹೇಳಿದ್ರೆ ಅದು ಹೇಳೋದು ಬೇಡ. ಆದರೆ ನಾವೆಲ್ಲರೂ ಕೂಡ ಸಾಕಷ್ಟು ಯಾವ್ಯಾವುದೋ ಕ್ಷೇತ್ರದಲ್ಲಿ ಅತ್ಯಂತ ಸಾಧನೆ ಮಾಡಿದ್ದಾಗಿದ್ದರೂ ಕೂಡ, ಆರ್ಥಿಕವಾಗಿ ಎಷ್ಟೇ ಸಬಲರಾಗಿದ್ದರೂ ಕೂಡ ಒಂದು ಕೊರತೆ ಏನಿದೆಯಪ್ಪ ಅಂತ ಕೇಳಿದ್ರೆ ಬಹುತೇಕ ನನ್ನನ್ನು ಹಿಡಿದುಕೊಂಡು ಆರೋಗ್ಯದ ಸಮಸ್ಯೆ ಇದೆ. ಆರೋಗ್ಯ ಸಮಸ್ಯೆ ನಮಗೆ ಏಕೆ ಇದೆ? ನಾವೆಲ್ಲರೂ ಹೇಳ್ತು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಆದರೆ ಇಲ್ಲಿ ಬಲ್ಲವರಿಲ್ಲ ಅಂತ ಹೇಳ್ದಂಗಲ್ಲ, ಮಾತಿನ ಬಗ್ಗೆ ತಿಳಿದವರು ಇಲ್ಲ ಅಂತ ಹೇಳ್ದಂಗಲ್ಲ. ಇವತ್ತಿನ ಸ್ಥಿತಿ ನೋಡಿದಾಗ ಪ್ರತಿ ಮನೆಯೊಳಗೂ ಕೂಡ, ಪ್ರತಿ ಓಣಿಯೊಳಗ, ಪ್ರತಿ ಸಮಾಜದಾಗ ನಾವು ನೋಡ್ತಾ ಇರ್ತೇವೆ ಎಷ್ಟೊಂದು ಮಾತಿನ ಚಕಮಕಿ, ಎಷ್ಟೊಂದು ಜಗಳಗಳು. ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಿಲ್ಲ ಒಂದು ರೋಗ ಇದೆ. ಯಾರು ಇವತ್ತ ಔಷಧಿ ಅಥವಾ ಗುಳಿಗೆಗಳನ್ನು ತೋಳಾರ್ದನೆ ಮಲ್ಕೊಳ್ಳೋದಿರ್ಬೋದು, ಊಟ ಮಾಡೋದಿರ್ಬೋದು, ಇನ್ನೊಂದು ಕೆಲಸ ಮಾಡೋದಾಗಿರ್ಬೋದು. ಔಷಧಿ ಇಲ್ಲದೇನೆ ಅನೇಕ ಜನರಿಗೆ ಮಾತನಾಡಲು ಕೂಡ ಬರುವುದಿಲ್ಲ, ಅನೇಕ ಜನರಿಗೆ ಕೂಡ ಓದಲು ಬರುವುದಿಲ್ಲ. ಹೇಳುವ ಅರ್ಥ ಏನಪ್ಪ ಅದು ಕೇಳ, ಇಷ್ಟೊಂದು ನಾವು ಆರೋಗ್ಯವನ್ನು ಕೆಡಿಸಿಕೊಂಡು ಜೀವನ ನಡೆಸುವ ಅವಶ್ಯಕತೆ ಇದೆಯಾ? ಇಲ್ಲ. ನನ್ನ ಗುರುಗಳು ಹೇಳಿದ್ರು ಒಂದು ಮಾತು, 25 ಒಂದು ಪಾಠ ಹೇಳಿದ್ರು, ಸಕ್ಕರೆ ತಿಂದರೆ ಇಲ್ಲದ ಜಡ್ಡುಗಳು ಬರುತ್ತವೆ. ಆ ಪಾಠ ಕೇಳಿದಾಗ ಅಂದಿನಿಂದ ಇಂದಿನವರೆಗೆ ಕೂಡ ನಮ್ಮ ಮನೆಯಲ್ಲಿ 25 ಸಕ್ಕರೆಯನ್ನು ಬಳಸ್ತಾ ಇಲ್ಲ. ಹೇಳುವ ತಾತ್ಪರ್ಯ, ಇಲ್ಲಿ ನಮಗೆ ಆಹಾರದಿಂದ ಆರೋಗ್ಯ ಹದಗೆಡ್ತಾ ಇದೆ. ಈಗ ನಮ್ಮ ಮಣ್ಣು ವಿಜ್ಞಾನಿಗಳು ಆಗಲೇ ಬಹಳ ಚಂದ ಹೇಳಿದ್ರು ಅವರು. ಆದ್ರೂ ಇಲ್ಲಿ ನಮಗೊಂದು ದ್ವಂದ್ವ ನೀತಿ ನಡೀತಾ ಇದೆ ಅಂತ ಕೇಳಿದ್ರೆ, ಒಂದು ಕಡೆ ಸಾವಯವ ಕೃಷಿ ಉತ್ತಮ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ, ಒಂದು ಕಡೆ ಅನಿವಾರ್ಯ, ಅದರಿಂದ ಅಷ್ಟೊಂದು ಆಹಾರದ ಇಳುವರಿ ಇಲ್ಲ, ನಾವು ರಾಸಾಯನಿಕ ಬಳಸಲೇಬೇಕಂತ ಹೇಳ್ತಾ ಇದ್ದಾರೆ. ತಿಳಿದ ರೈತರು ಸಂಪೂರ್ಣವಾಗಿ ಕೃಷಿ ಮಾಡ್ತಾ ಇದ್ದಾರೆ, ಸಾವಯವ ಕೃಷಿನೇ. ಇನ್ನೂ ಇದಕ್ಕಿಂತ ಹೆಚ್ಚು ತಿಳ್ಕೊಂಡವರು ಅವರು ರಾಸಾಯನಿಕ ಕೃಷಿಯನ್ನೇ ಮಾಡ್ತಾ ಇದ್ದಾರೆ. ಅತ್ಯಂತ ತಿಳಿದವರು ಇಬ್ಬರು ಇಲ್ಲಿ, ಸಾವಯವ ಕೃಷಿಕರು ತಿಳಿದವರೇ, ರಾಸಾಯನಿಕ ಕೃಷಿಕರು ತಿಳಿದವರೇ. ಈ ಇಬ್ಬರ ಮಧ್ಯದಲ್ಲಿರ್ತಕ್ಕಂಥ ರೈತರು ಏನ್ ಮಾಡ್ಕೊಂತಕ್ಕಂಥ ಒಂದು ದ್ವಂದ್ವ ನೀತಿ ನಡೀತಾ ಇದೆ. ಇದು ಅನಿವಾರ್ಯವೂ ಹೌದು. ಒಂದ್ ಕಡೆ ಗೌರ್ಮೆಂಟ್ ನೌಕರದವರಿಗೆ ಅವ್ರದೇ ಆದಂತಹ ಒಂದು ವ್ಯವಸ್ಥೆ ಇದೆ. ಏನರೇ ಸತ್ಯವನ್ನು ಹೇಳ್ಬೇಕಂತಾರ ಹೇಳಾರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರು ಇದಾರಂತ ನಾ ತಿಳ್ಕೊತೀನಿ. ಅದು ಹೇಳಬೇಕು ಇದು ಹೇಳಬೇಕು ಅಂತಕ್ಕಂಥ ಒಂದು ದ್ವಂದ್ವ ನೀತಿಯಲ್ಲಿ ಆಯಾ ಕಾರ್ಯಕ್ರಮದ ಅನುಸಾರವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತ ಸಾವಯವ ಕೃಷಿ ಬಗ್ಗೆ ವಿಚಾರ ಸಂಕಲನ ಈ ತತ್ತಿಟ್ಟುಕೊಳ್ಳೋಣ. ಅದೇ ಹೇಳೋದು ಹೌದು, ಸಾವಯವ ಕೃಷಿ ಉತ್ತಮ, ಇದು ಭಾರತೀಯ ಸಂಸ್ಕೃತಿ ಪ್ರಕಾರ ಸಾವಯವ ಮೊದಲಿತ್ತು, ಅದನ್ನೇ ಮಾಡಬೇಕಂತ ಯಾವಾಗ ಹೇಳ್ತಾರೆ. ಆ ವಿಷಯ ಬಂದಾಗ ಇನ್ನು ರಸಾಯನಿಕ ಕೃಷಿ ವಿಷಯ ಹೋದಾಗ ರಸಾಯನಿಕ ಕೃಷಿನೇ ಉತ್ತಮ, ಇದನ್ನೇ ಮಾಡಬೇಕಂತ ಒಂದ್ ಕಡೆ ಪ್ರಸ್ತಾಪ ನಡೀತಾ ಇದೆ. ಕೇಳ್ತಕ್ಕಂಥ ರೈತರು ನಿನ್ನ ಹಂಗ ಹೇಳ್ತಾರೆ ಇವತ್ತು ಹಿಂಗ್ ಹೇಳ್ತಾರೆ, ಯಾವಾಗ ಮಾಡಬೇಕಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ರೈತರಿಗೆ ದ್ವಂದ್ವ ನೀತಿ ಆಗ್ತಿದೆ. ಮತ್ತು ಯಾರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಅವರಿಗೆ ಆರ್ಗಾನಿಕ್ ಸರ್ಟಿಫಿಕೇಟ್ ತಗೋಬೇಕಂದ್ರೆ ಅದಕ್ಕೆ ಕೆಲವೊಂದು ಮಾನದಂಡವೇ. ಆಕಸ್ಮಿಕ ಆ ಸರ್ಟಿಫಿಕೇಟ್ ಪಡ್ಕೋಬೇಕಂದ್ರೆ ಕುಚಿತ ಅವನಲ್ಲಿ ರಾಸಾಯನಿಕ ಡಬ್ಬಿಗಳು ರಾಸಾಯನಿಕ ಚೀಲಗಳು ಬಿದ್ದಿದ್ದಂದ್ರೆ ಕೂಡ ಒಂದ್ ಕಡೆ ರಿಜೆಕ್ಟ್ ಮಾಡ್ತಾ ಇದೆ, ಅವನಿಗೆ ಸಾವಯವ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಇದು ಹೇಳುವ ಅರ್ಥ ಏನು, ಏಕೆ ಈ ರೀತಿ ದ್ವಂದ್ವ ನೀತಿ ಅಂತಕ್ಕಂಥ ನಾನು ನನ್ನ ಅಲ್ಪ ಬುದ್ಧಿಯಿಂದ ತಿಳ್ಕೊಂತಕ್ಕಂಥ ಒಂದು ವ್ಯವಸ್ಥೆ ಇದು. ಅದ್ರ ಜೊತೆಗೆ ನಾನು ಕಂಡುಕೊಂಡ ಪ್ರಕಾರ ಪ್ರತಿಯೊಬ್ಬ ರೈತರು ಯಾವ ಸರ್ಕಾರ ಇರ್ತದೋ ಯಾವ ಯಾರ ಅಧಿಕಾರ ಅದು ನಮ್ಮ ಮಹತ್ವದ್ದಲ್ಲ. ನಾವು ಕೃಷಿಯ ಕಾಯಕವನ್ನು ನಂಬಿದಂಥವರು, ನಮ್ಮದೇ ಆದಂತಹ ಬೀಜ, ನಮ್ಮದೇ ಆದಂತಹ ಗೊಬ್ಬರ, ನಮ್ಮದೇ ಆದಂತಹ ಔಷಧಿಗಳು, ನಮ್ಮದೇ ಆದಂತಹ ಗಳೆಗಳಿದ್ರೆ ಚಲೋ ಅಂತಕ್ಕಂಥ ಮಾತನ್ನ ಇದೀಗ ನಮ್ಮ ಪ್ರಗತಿಪರ ರೈತರು ಅತ್ಯಂತ ಕೃಷಿಯಲ್ಲೇ ಒಳ್ಳೆಯ ಸಾಧನೆ ಮಾಡಿದಂತಹ ನಂದಬಸಪ್ಪ ಚೌಧರಿ ಸೂಕ್ಷ್ಮವಾಗಿ ಹೇಳ್ಯಾರ. ಸರ್ವಜ್ಞ ಹೇಳ್ತಾನೆ 2000 ವರ್ಷದಿಂದ ತರುಕರು ಇಲ್ಲದ ಊರು ನರಕದ ಸಮಾನದಂತೆ, ತರುಕರು ಇರಬೇಕು ಊರಲ್ಲಿ ಸರ್ವಜ್ಞ. ಇವತ್ ನಾವು ಸಾವಯವ ಕೃಷಿ ಮಾಡೋರು ಅಥವಾ ಬೇರೆ ಕೃಷಿ ಮಾಡ್ತಕ್ಕಂಥವ್ರು ಪಶುಗಳಿಗೆ ಹೆಚ್ಚಿನ ಬೆಲೆ ಕೊಡ್ತಾ ಇಲ್ಲ. ಎಲ್ಲಿ ಪಶು ಸಂಪತ್ತಿಲ್ಲ ಅಲ್ಲಿ ಕೃಷಿ ಮಾಡಲು ಸಾಧ್ಯವಿಲ್ಲ, ಕೃಷಿ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಈ ರಾಸಾಯನಿಕ ಕೃಷಿ ಎಷ್ಟು ವರ್ಷ ಇತ್ತು, ಬಹುತೇಕ 1965 ಇಲ್ಲಿವರೆಗೆ ನೋಡಿದಾಗ ಎಲ್ಲರೂ ಕೂಡ ಆ ರಸಾಯನ ಕೃಷಿಯಿಂದ ಬೇಸತ್ತಾಗಿದೆ. ಅದನ್ನ ವಿಜ್ಞಾನ ಹಿಡಿದುಕೊಂಡು, ರೈತರನ್ನು ಒಳಗೊಂಡು ವಿಜ್ಞಾನ ಕೂಡ ಹಿಡಿದುಕೊಂಡು ಈ ಕೃಷಿಯನ್ನ ಬೇಸತ್ತಾಗಿದೆ. ಈ ಕೃಷಿಗೆ ಏನತ್ರ ಆವಿಷ್ಯ ಇಲ್ಲ, ಆವಿಷ್ಯ ಏಕೆ ಇಲ್ಲ, ಈ ಕೃಷಿ ಇನ್ನೂ ಮುಂದುವರಿಬೇಕಾಗಿತ್ತಲ್ಲ, ಇದನ್ನೇ ಮಾಡಂತ ಹೇಳ್ಬೋದಾಗಿತ್ತಲ್ಲ, ಇಲ್ಲ ಅದಕ್ಕೆ ಆವಿಷ್ಯ ಇಲ್ಲ. ಯಾವದಕ್ಕೆ ಆವಿಷ್ಯ ಇದೆ, ಈಗ ನೋಡಿ ಅನೇಕ ಕಂಪನಿ ಹುಡ್ತಾವ, ದಿನೊಂದೊಂದು ಕಂಪನಿ ಹುಡ್ತಾವ, ಯಾವ ಗೊಬ್ಬರ ತಗೋಬೇಕು ಯಾವ ಬಿಡಬೇಕು, ಅತ್ಯಂತ ನಮಗೆ ರೈತರಿಗೆ ಕ್ಲಿಷ್ಟಕರ ಆಗ್ತಾ ಇದೆ. ಅದು ದಯವಿಟ್ಟು ನಾವು ಸಾಧ್ಯಷ್ಟು ಮಟ್ಟಿಗೆ ನಮ್ಮ ಒಂದು ವೈಯಕ್ತಿಕ ವಿಚಾರ ಬಂದಾಗ, ಈ ನಮ್ಮ ಭಾರತೀಯ ಭೂಮಿ ತಾಯಿಯನ್ನು ವಿಚಾರ ಮಾಡಿದಾಗ ಈ ಭೂಮಿಗೆ ರಾಸಾಯನಿಕ ಗೊಬ್ಬರಗಳು ಅವಶ್ಯಕತೆ ಇಲ್ಲ, ಔಷಧಿಗಳು ಅವಶ್ಯಕತೆ ಇಲ್ಲ. ಇದು ನಾನು ಹೇಳದಲ್ಲ, ನಮ್ಮ ಪೂರ್ವಜರು ಕಂಡಂತಹ ಒಂದು ವಿಚಾರಗಳು. ಹೇಗೆ ಮನುಷ್ಯನಿಗೆ ಸರಾಯಿ ಅವಶ್ಯಕತೆ ಇಲ್ಲವೋ, ಗುಟ್ಕಾ ಅವಶ್ಯಕತೆ ಇಲ್ಲವೋ, ತಂಬಾಕು ಅವಶ್ಯಕತೆ ಇಲ್ಲವೋ, ಬೀಡಿ ಮತ್ತು ಸಿಗರೇಟ್ ಅವಶ್ಯಕತೆ ಇಲ್ಲವೋ, ಅಕಸ್ಮಾತ್ ಅದು ಎಲ್ಲ ಅವಶ್ಯಕತೆ ಆದಂದ್ರೆ ಅದನ್ನೇ ನಾವು ಸ್ವೀಕಾರ ಮಾಡಿ ಆಹಾರವನ್ನು ಬೇಡ ಅಂತ ಹೇಳಿ ಬದುಕಬೇಕಾಗಿತ್ತು. ಹಾಗೆಯೇ ಮನುಷ್ಯನಿಗೆ ಆರೋಗ್ಯ ದೃಷ್ಟಿಯಿಂದ, ಮನುಷ್ಯನಿಗೆ ಬದುಕಲು ಅವಶ್ಯ ದೃಷ್ಟಿಯಿಂದ ನೋಡಿದಾಗ ಹೇಗೆ ಇವೆಲ್ಲವುಗಳು ಅವಶ್ಯಕತೆ ಇಲ್ಲವೋ, ಹಾಗೆಯೇ ನನ್ನ ಭೂಮಿ ತಾಯಿಗೆ ರಾಸಾಯನಿಕ ಗೊಬ್ಬರಗಳು ರಾಸಾಯನಿಕ ಔಷಧಿಗಳು ಅವಶ್ಯಕತೆ ಇಲ್ಲ ಅಂತ. ಇದು ನನ್ನ ಅನುಭವ ಅಲ್ಲ, ನನ್ನ ಪೂರ್ವಜರ ವಿಚಾರ ಹಿಡಿದುಕೊಂಡು ನನ್ನವರೆಗೆ ಈ ವಿಚಾರ ತಿಳಿದು ಬರುತ್ತದೆ. ಆದ ಕಾರಣ ಎಲ್ಲ ಸರ್ಕಾರಗಳು, ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ವಿಶ್ವಸಂಸ್ಥೆ ಇರಬಹುದು, ಇವತ್ತ ನಮ್ಮ ದೇಶದಲ್ಲಿ ಬೇರೆ ಬೇರೆ ಮಹಾನ್ ವ್ಯಕ್ತಿಗಳ ಹುಟ್ಟುಹಬ್ಬವನ್ನ ಅಥವಾ ಅವರ ಜಯಂತಿಯನ್ನು ಆಚರಣೆ ಮಾಡತಕ್ಕಂಥ ಒಂದು ವಾಡಿಕೆ ಇತ್ತು. ಇವತ್ತೇನಾಗ್ತಾ ಇದೆ ಪತಿ ಕೇಳಿದ್ರೆ, ವಿಶ್ವಸಂಸ್ಥೆಯ ಹೇಳಿಕೆಯ ಪ್ರಕಾರ ಮಣ್ಣು ಆರೋಗ್ಯ ದಿನಾಚರಣೆ ಮಾಡ್ತಾ ಇದ್ದಾರೆ. ನೋಡಿ, ಈ ಮಣ್ಣನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ಮಣ್ಣನ್ನು ಅಭಿವೃದ್ಧಿ ಯಾವ ರೀತಿ ಮಾಡಬೇಕತಕ್ಕಂಥ ಈ ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥ ಭಾರತ ದೇಶದಲ್ಲಿ ಮಣ್ಣಿನ ದಿನಾಚರಣೆ ಮಾಡುವ ಪರಿಸ್ಥಿತಿ ಬಂದೊದಗಿದೆ. ಇದು ಮಾಡಬೇಕಾ, ಮಾಡಬಾರ್ದು? ಯಾಕೆ ಮಾಡಬಾರ್ದು? ಬೇರೆ ದೇಶಗಳಿಗೆ ಮಣ್ಣಿನಲ್ಲಿ ಯಾವ ಗುಣ ಇದೆ, ಮಣ್ಣಿನಿಂದ ಏನೆಲ್ಲ ಹುಟಾಜೆ ಇದೆ ಅಂತಕ್ಕಂಥ ಪಾಠನ್ನ ಕಲಿಸಿದಂತ ಭಾರತ ದೇಶದವರು ಮಣ್ಣಿನ ದಿನಾಚರಣೆ ಮಾಡುವಂತ ವಿಚಾರ ಬಂದಿದಲೆ ಒಂದು ಕಡೆ ಖೇದಕರ ಅನಿಸುತ್ತದೆ. ಏಕೆ ಖೇದಕರ ಅನಿಸುತ್ತದೆ? ಅದು ಅವಶ್ಯಕತೆ ಕೂಡ ಇದೆ. ಯಾಕೆ ಅವಶ್ಯಕತೆ ಇದೆ ಅಪ್ಪ ಅದಕ್ಕೆ ಕೇಳಿದ್ರೆ, ನಾವು ಹೆಚ್ಚಿನ ರಾಸಾಯನಿಕವನ್ನು ಬಳಸಿ ಮಣ್ಣನ್ನ ನಾಶ ಮಾಡಿದ್ದೇವೆ. ಕೆಲವೇ ದಿವಸದಲ್ಲಿ, ಇನ್ನು ಕೆಲವೇ ವರ್ಷದಲ್ಲಿ ಈ ಮಣ್ಣನ್ನ ಹುಲ್ಲ ಕಡ್ಡಿ ಕೂಡ ಏಳಾಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದೇ ರೀತಿಯಿಂದ ಕೃಷಿ ಮುಂದುವರಿದರೆ ಯಾಕಪ್ಪದಿಕರ ಅನೇಕ ಎಲ್ಲಿ ನಿಮ್ದು ಕೆನಾಲ್ ನೀರು ಬಂದಿದೆಯೇ, ಎಲ್ಲಿ ಶುಗರ್ ಫ್ಯಾಕ್ಟರಿ ಬಂದಿದೆಯೋ, ಇದು ಬರಬಾರಂತ ಹೇಳ್ದಂಗಲ್ಲ, ಸ್ವತಃ ನಾದಿ ಕೇಳಿ ಒಳಗೆ ನಮ್ಮ ಸಿದ್ದು ನ್ಯಾಮೇಗೌಡರಿಗೆ ಜಮೀನವನ್ನು ನಾಮೆ ಕೊಟ್ಟು ಅಲ್ಲಿ ಶುಗರ್ ಫ್ಯಾಕ್ಟರಿ ಆಗಿದೆ. ಇವು ಯಾಕೆ ಬರಬಾರದು, ಯಾಕೆ ಇರಬಾರದು, ಯಾಕೆ ಇರಬೇಕು ಅಂತಕ್ಕಂಥ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೇನೆ. ಎಲ್ಲಿ ಶುಗರ್ ಫ್ಯಾಕ್ಟರಿ ಬಂದಿದೆಯೋ, ಎಲ್ಲಿ ಕೆನಾಲ್ ಬಂದಿದೆಯೋ, ಆ ಜಮೀನದ ಆಯುಷ್ಯ ಕೇವಲ 10-15 ವರ್ಷ ಮಾತ್ರ. ಯಾಕೆ ಮುಂದೇನಾಗ್ತದೆ ಕೇಳಬಹುದು ನೀವು, ಮುಂದೇನಾಗ್ತದೆ ಅದಕ್ಕೆ ಅಲ್ಲಿ ಹೆಚ್ಚಿನ ಪ್ರಮಾಣದಾಗ ಸೌಳು ಜೌಳು ಆಪ ಹಂದಿ ಇತರ ವ್ಯವಸ್ಥೆಯಲ್ಲಿ ಮುಂದಾಗ್ತಾ ಇದೆ. ಆ ಆಪತ್ನರು ಏನ್ ಮಾಡ್ತಾರೆ, ಆಪಾಯ್ತು ಸೌಳು ಆಯ್ತಾರೆ, ಏನ್ ಮಾಡೋದು ಮುಂದೆ ನಾವು ರೈತರು? ಆಪಿನ ಮ್ಯಾಗ ಒಂದು ತೆನೆ ಬರ್ತದೆ ನೋಡಿಲ್ರಿ, ಆ ತೆನೆ ಅದಕ್ಕೆ ಉಪಯೋಗ ಮಾಡ್ತಾರೆ. ಹಿಂದೆ ತಂಬಾಕು ಕ್ಷೇತ್ರಕ್ಕ ಅಥವಾ ಗಾಂಜಿ ಕ್ಷೇತ್ರಕ್ಕ ಅದರ ಮ್ಯಾಲಿನ ಹಳ್ಳಿಗಳು ಉಪಯೋಗ ಮಾಡ್ತಾ ಇದ್ರು. ಈ ರೀತಿ ಅಂತ ವ್ಯವಸ್ಥೆ ನಡೀತಾ ಇದೆ. ಅನೇಕ ಕಡೆ ಎಲ್ಲೆಲ್ಲಿ ನೀರು ಬಂದಿದೆ ಅದಕ್ಕೆ ಸಾಕಷ್ಟು ನಮ್ಮ ವಿಜ್ಞಾನಿಗಳು ಹೇಳಿದ್ರು ನಮಗ. ವಿಜ್ಞಾನ ಮಾತು ಕೇಳ ಭೂಪರಲ್ಲ, ವಿಜ್ಞಾನ ಏನಿದ್ರೆ ನಮಗ, ರಾಸಾಯನಿಕ ಕೃಷಿ ಮಾಡ್ತಕ್ಕಂಥ ವ್ಯಕ್ತಿಗಳು ಹಸಿರೆಲ ಗೊಬ್ಬರವನ್ನು ಬಳಸಿ, ತಿಪ್ಪಿ ಗೊಬ್ಬರವನ್ನು ಬಳಸಿ ಅಥವಾ ಎರೆಗೊಬ್ಬರವನ್ನು ಬಳಸಿ, ಇಷ್ಟು ಮಾತ್ರ ನೀವು ಕಡಿಮೆ ರೂಪದಲ್ಲಿ ರಾಸಾಯನಿಕವನ್ನು ಬಳಸಿ ಕೃಷಿ ಮಾಡಂತ ಹೇಳಿದ್ರು ಅವರು. ಆರಾಮ ಮಾತು ನಾವು ಕೇಳಿಲ್ಲ. ಊಟದಲ್ಲಿ ಉಪ್ಪಿನಕಾಯಿ ಹೇಗೆ ಉಪಯೋಗವಿದೆಯೋ ಹಾಗೆಯೇ ಉಪ್ಪಿನಕಾಯಿ ರೂಪದಲ್ಲಿ ರಾಸಾಯನಿಕವನ್ನು ಬಳಸಿ ಕೃಷಿ ಮಾಡಂತ ಹೇಳಿದ್ರು. ಹಾಗ ಮಾಡದೆ ನಾವು ಗೊಬ್ಬರ ಅಂಗಡಿಯವರ ಮಾತನ್ನ ಕೇಳಿ ಕೃಷಿಯನ್ನ ಮಾಡಿ ಮುಂಬರುವ ದಿನಗಳಲ್ಲಿ ಈ ಭೂಮಿ ತಾಯಿ ಬಂಜಿಯಾಗುತ್ತಾಳೆ. ದಯವಿಟ್ಟು ಈ ಭೂಮಿ ತಾಯಿನ ಉಳಿಸತಕ್ಕಂಥ ವ್ಯವಸ್ಥೆಯಲ್ಲಿ ನಾನೊಂದೆರಡು ಸ್ಲೋಗನ್ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಸ್ಲೋಗನ್ ಹೇಳಬೇಕು. ಯಾಕೆ ಅದು ಸ್ಲೋಗನ್ ಹೇಳಬೇಕಪ್ಪ ಅದಕ್ಕೆ, ನಾನು ಅನೇಕ ಈ ಜಿಲ್ಲೆಯಲ್ಲಿ ಯಾವ ನಮ್ಮ ವಾಸುದೇವ ಜಗ್ಗೀಶ್ ಅವರು, ನೀವೆಲ್ಲ ಹೆಸರು ಕೇಳಿರೋರ್ದು, ಅವರು ಇಡೀ ಪ್ರಪಂಚದಾದ್ಯಂತ 2021 ಟೂ ವೀಲರ್ ಮೇಲೆ ಅಂದ್ರೆ ಲಂಡನ್ ನಿಂದ ಕಂಡಿನಿಕುಮಾರಿವರೆಗೆ ಮಣ್ಣು ಉಳಿಸಿ ಅಭಿಯಾನದೊಳಗೆ ನಾನು ಕೂಡ ಈ ಜಿಲ್ಲೆಯಲ್ಲಿ 120 ದಿವಸ ಸೈಕಲ್ ಮೇಲೆ ಜಾಥಾ ಮಾಡಿ ಮಣ್ಣನ್ನು ಉಳಿಸಿದಂತಕ್ಕಂಥ ಒಂದು ಪ್ರೋಗ್ರಾಮ್ನಲ್ಲಿ ಭಾಗವಹಿಸೋದ್ರಿಂದ ಈ ಸ್ಲೋಗನ್ ಇದೆ. ತಾವು ದಯವಿಟ್ಟು ಸ್ಲೋಗನ್ ಹೇಳಿ ಸಾಕಾರ ಮಾಡಿ ಎಲ್ಲರಲ್ಲಿ ವಿನಂತಿ ಇದೆ. ಮಣ್ಣಿನಿಂದ ಬಹಳ ಮಹತ್ವದ, ಮಣ್ಣಿನಲ್ಲ ನಾವು ಯಾರು ಇರಲೇ ಇಲ್ಲಿ. ಉಳಿಸಿ ಉಳಿಸಿ ಮಣ್ಣು ಉಳಿಸಿ. ಎಲ್ಲರಿಗೂ ನಮಸ್ಕಾರಗಳು. ಇದುವರೆಗೆ ವಿಜಯಪುರದ ಹಿಟ್ನಾಳಿ ಫಾರ್ಮ್ನಲ್ಲಿ ಇದೇ ಜನವರಿ 11-13 ನಡೆದಂತ ಕೃಷಿ ಮೇಳದಲ್ಲಿ ಭಾಗವಹಿಸಿ ತಮ್ಮ ಅನುಭವದ ಮಾತುಗಳನ್ನಾಡಿದ ಪ್ರಗತಿಪರ ಹಿರಿಯ ರೈತರಾದ ST ಪಾಟೀಲ್ ಅವರ ಧ್ವನಿಮುದ್ರಣವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಅತ್ತಿರಿ ಸಿದ್ದರಾಮೇಶ್ವರ ಜಾತ್ರೆ ಬಂತು, ಭೋಗಿ ಸಂಕ್ರಾಂತಿ ಹಬ್ಬ ಬಂತು. ಹೌದಲ್ರಿ ಪೂಜಾ, ಪ್ರತಿ ವರ್ಷ ಅಕ್ಕಪಕ್ಕ ಬಿದ್ರಂಟ್ರಿಗ ಶೇಂಗಾ ಹೋಗಿ ರೊಟ್ಟಿ ಶೇಂಗಾ ಚಟ್ನಿ ಅರಿಶಿ ಚಟ್ನಿ ಗುರಾ ಚಟ್ನಿ ಪುಟಾಣ್ ಚಟ್ನಿ ಕೊಡ್ತಿದ್ದ. ಈ ಸಲ ನಾ ಇನ್ನೂ ಏನು ಮಾಡೇ ಇಲ್ಲ. ಅತ್ತಿರಿ ನೀವು ಟೆನ್ಷನ್ ತಗೋಬೇಡ್ರಿ, ಬಿಜಾಪುರ್ ಫೇಮಸ್ ಉಂದಿ ಫುಡ್ಸ್ ಅವ್ರಿಗ ನಾ ಎಲ್ಲ ಆರ್ಡರ್ ಮಾಡ್ತೀನಿ. ಹ್ಯಾಂಗ ಆರ್ಡರ್ ಮಾಡ್ತಿ? ಉಂದಿ ಫುಡ್ಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅದಲ್ರಿ, 9448174747. ಆನ್ಲೈನ್ ಬುಕ್ ಮಾಡಬಹುದ್ರಿ, www.undifoods.com. ತಡಯಕ್ಕ ಇವತ್ತೇ ಆರ್ಡರ್ ಮಾಡು. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ.

ಸಾಕಷ್ಟು ಸೂತ್ರ ಬರೆದು ಜೀವತ್ತು ಮುಚ್ಚಿಬಿಟ್ಲು. ಕ್ಯಾ ಕ್ಯಾವು ಮಗಳ ಕೂಸನ ಮಾಡ್ತಳು ಎಲ್ಲ ಗಿಡ ಮ್ಯಾಲೆ ಬೇನಿ ಗೆರೆ ಅರದು ಆ ಗೆರೆ ತಗೊಂಡು ಬಳೆ ಮಾಡಿಬಿಟ್ಲ ಅರ್ಜಿನ ಬಳೆ. ಆಗಿನ ಗಿಡ ಮ್ಯಾಲೆ ಗುಬ್ಬಿ ತಗೊಂಡು ಮೂಗಿ ಸಿಗಾಕಿದ್ ಮುತ್ತು ಮಾಡ್ದು. ಆಗ ಅರಿಶಿನ ಭಂಡಾರ ಹಚ್ಚಿದ್ರು. ಆಗ ಬಿದಿರಿ ಕಟಿಗೆ ಮುರಿದು ಉಗುರು ಕೂಟೆ ತೀರಿಸಿ ಜಗ ಪುಟ್ಟಿ ಮಾಡಿಬಿಟ್ಲು. ಗಿಡ ಮ್ಯಾಲೆ ಇನ್ನವರ ತಾವಾಗಿ ಆಗ ನಿಮ್ಮಣ್ಣ ಅರ್ದು ದೇನ್ ತಪ್ಪಲ ಅರಿಶಿನ ಭಂಡಾರ ಇಟ್ಟು ಆ ಮಗಳು ಮಲಿಸಿ ಏನಂತ ಹೆಸರಿಟ್ಟು ಅಂತ ಬಾರನ್ನು ಗಿಡ ಕೆಳಗೆ ಉತ್ತಿ ಬಗಲಾಗ ಪುಟ್ಟಾಗ ಪಾರ್ವತಿ ಪರಮೇಶ್ವರು ಆಗ ಮೈ ತೊಳ್ಕೊಂಡ್ರು ರಥದಲ್ಲಿ ಕುಂತ್ಕೊಂಡು ಅವ್ರ ಮಠಕ್ಕೆ ಮೂರಾಗ ಆಕಾಶಕ್ಕೆ ಹೋದ್ರು. ಮ್ಯಾಕ್ ಹೋಗ್ಬಿಟ್ರು ಮೂರ ಮ್ಯಾಕ್ ಈ ಮಗಳು ಕ್ಯಾ ಕ್ಯಾವ್ ಅಂತಿದ್ರೆ ಭೂಮಿ ಆಗಲಿದ್ದ ಹುಟ್ಟಿ ಬಿಡ್ತಪ್ಪ ನಾಗೇಂದ್ರ ಏಳು ಅಡಿಗೆ ನಾಗಂದ್ರ ಅಮ್ಮ ಮಣ್ಣಲ್ಲಿದ್ದ ತಯಾರಾಗಿ ದುಷ್ಟರು ಗುಟ್ಟಿಲ್ಲ ಕರ್ಮ ಗುಟ್ಟಿಲ್ಲ ಅಂಟು ಮೈಲಿ ಗುಟ್ಟಿಲ್ಲ ರಕ್ತ ಗುಟ್ಟಿಲ್ಲ ಮಣ್ಣಿಗೆ ತಯಾರಾಗಿ ನಿನ್ನ ಮಣ್ಣಾಗೆ ನಾನೇ ಇದ್ದೀನಿ. ಅಮ್ಮ ನಿನ್ನ ಬಿಟ್ಟು ಮಗಳ ನಾನು ಯಾಕೆ ಹೋಗಲ್ಲ ಅಂತಿದ್ರೆ ಮಗಳು ಕಿಲಿ ಕಿಲಿ ಕಿಲಿ ಕಿಲ ನಗತ. ಇವರು ಗುಡ್ಡ ಗೂನಲ್ಲಿದ್ದ ರಾಚಾಸಿನ ಬಟ್ಟ ಗುಟ್ಟಿದ ರಾಮನದಮ್ಮ ಆತನ ಹೆಂಡತಿ ಕೊಂತಿ ಮಾದೇವಿ. ಆಗ ಆಕೆ ಒಟ್ಟಾಗ ಏಳು ಮಂದಿ ಬಿಟ್ಟಿದ್ರಪ್ಪ ಕಾರ್ತಿಕರಾಜ ಕ್ವಾಣ ಮ್ಯಾಲೆ ಕುಂತ್ಕೊಂಡ 60 ಸೂರಿಗಳು ಮೈ ತುಂಬಾ ಆಟಿಕೊಂಡಾರಪ್ಪ ಮಯ ಒಟ್ಟಿಗೆ. ಆಗ ಗಂಡ್ರಗ ಕೆಬ್ಬಂದು ಕಂಡ್ರ ಗೊಡ್ಲಿ ತಗೊಂಡು ಬಲ್ಲಗಳು ಬಾಕುಗಳು ತಗೊಂಡು ಕಣ ಕಣ ಕಣ ಕಣ ತಪ್ಪಡೆ ಹೊಡೆದಾರೆ. ಏಳು ಗುಡ್ಡಕ್ಕೆ ಇಳಿದ್ರು. ಆಗ ಹುಲಿ ಸಿಗಲಿಲ್ಲ ಕರಡಿ ಸಿಗಲಿಲ್ಲ ಒಂದು ಕುಂದಿನ ಮೊಲ ಕಾಣ ಬರಲಿಲ್ಲ. ಉಗಾದಿ ಬಿಸಿಲು ಕಾಲ ನೀರಡಿಕೆ ಆತೈತಿ ಒಳ ದಂಡಿಗೆ ಅವರು ನೀರು ಕುಡಿಯಕ್ ಬಂದ್ರು. ನಾಗರಾವ್ ಏಳಡೆ ನಾಗೇಂದ್ರ ನೋಡಿತು ಛೀ ದುಷ್ಟರು ಕಣ್ಣಿಗೆ ಕಾಣಬಾರ್ದಂತ ಭೂಮಿ ತುಳಿದಾನ ಮಗಳು ಪುಟ್ಟಾಗಿರಾಕಿ ಕ್ಯಾ ವರ್ಷ ಆಗ ಬಂದ್ರು. ಏಯಮ್ಮ ಬಾರನ್ನ ಗಿಡ ಕೆಳಗೆ ಹುಟ್ಟಿ ಬಗಳಾಗ ಯಾರು ಪುಟ್ಟಾಗ ಆಡದು ಬೀಸಾಕಿ ಹೋಗ್ಯಾರಮ್ಮ ಪುಟ್ಟಾಗ ಮಲಿಸಿ ಹೋಗ್ಯಾರ. ನನಗೆ ಏಳು ಮಂದಿ ಗಣಮಕ್ಕಳ ಇದಾರ ಲೋಕಲ್ಲ ದುಷ್ಟ್ರು ಏನಂತಾರ ಆರ್ ಕಟ್ಕೋನೆ, ಆಗ ಮಕ್ಕಳು ಇಲ್ದ ಹೆಣ್ಮಕ್ಳು ಇಲ್ದವನೇ, ಆಗ ಅಕ್ಕ ತಂಗಿಯರು ಇಲ್ದಂಗ ಬೆಳ್ಕೊಂಡವನೆ ಅಂತಾರೆ. ಈ ಮಗಳು ಒತ್ಕೊಂಡು ಹೋಗ್ತೀನಿ, ನಾನು ಜೋತನ ಮಾಡ್ತೀನಿ, ಹಾಲಾಕಿ ನೀರಾಕಿ ಅಂತ ಆಗ ಪುಟ್ಟಿ ಅಲ್ಲೇ ಬಿಟ್ರು ಮಗಳವಾಗೆ. ಅರೆ ಅಣ್ಣ ಅವರೇ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತ, ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ ಯು ಪಿ ಐ ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ ಯು ಪಿ ಐ ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, ಯು ಪಿ ಐ ಸೇಫ್ ಇದೆ, ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. ಎನ್ ಪಿ ಸಿ ಐ ಮುಖಾಂತರ ಜನಹಿತಕ್ಕಾಗಿ ಜಾರಿ. ಅತ್ತಿರೇ, ಸಿದ್ರಾಮೇಶ್ವರ ಜಾತ್ರೆ ಬಂತು, ಭೋಗಿ ಸಂಕ್ರಾಂತಿ ಹಬ್ಬ ಬಂತು. ಹೌದಲ್ರಿ ಪೂಜಾ, ಪ್ರತಿ ವರ್ಷ ಅಕ್ಕಪಕ್ಕ ಬಿದ್ರಂಟ್ರಿಗ ಶೇಂಗಾರ ಹೋಗಿ ರೊಟ್ಟಿ, ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಗುರಾ ಚಟ್ನಿ, ಪುಟಾಣ್ ಚಟ್ನಿ ಕೊಡ್ತಿದ್ದ. ಈ ಸಲ ನಾ ಇನ್ನ ಏನು ಮಾಡೇ ಇಲ್ಲ. ಅತ್ತಿರಿ, ನೀವು ಟೆನ್ಷನ್ ತಗೋಬೇಡ್ರಿ, ಬಿಜಾಪುರ್ ಫೇಮಸ್ ಉಂದಿ ಫುಡ್ಸ್ ಅವ್ರಿಗ ನಾ ಎಲ್ಲ ಆರ್ಡರ್ ಮಾಡ್ತೀನಿ. ಹೆಂಗ ಆರ್ಡರ್ ಮಾಡ್ತೀ? ಉಂದಿ ಫುಡ್ಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅದಲ್ರಿ, 9448174747. ಆನ್ಲೈನ್ ಬುಕ್ ಮಾಡ್ಬೋದ್ರಿ, www.undifoods.com. ತಡ ಯಾಕ, ಇವತ್ತೇ ಆರ್ಡರ್ ಮಾಡು. ಆಗ ಪೂಜೆಗೆ ಮಂಡಲಗಿರಮ್ಮ, ಮಂಡಲಗಿರಿ ಪಟ್ಟಣ ಬಯಗ ನವ ಭೋಜ ಗೌಡ ಕುಲದಲ್ಲಿ ಛತ್ರಿ ವಂಶಯಮ್ಮ, ಮಂಡಲಗಿರಿ ಪಟ್ಟಣ ಆಳವರು ಯಾರು? ಆಗ ನವ ಭೋಜ ರಾಜ ಪೂಜೆ ಹೇಳ್ತಿ, ಪೂಜೆ ತೊಟ್ಟಾಗ ಏಳು ಮಂದಿ ಅಣ್ಣ, ಏಳು ಮಂದಿನೇ ಮಕ್ಕಳು ಉಂಟರ, ಉತ್ತರನಾಗು ದಕ್ಷಿಣನಾಗು ಸೂರ್ಯನಾಗು ಚಂದ್ರನಾಗು, ದೊಡ್ಡಾಗಿ ದೊಡ್ಡ ನಾಗಮ್ಮ, ನಡುವಲಾಗಿ ನಡಿ ವೀರ ನಾಗಮ್ಮ, ಆರು ಮಂದಿಗೆ ಸಿಂಗಾರ ಬಾರಮ್ಮ ಶಿವ ಬಾಲ ನಾಗಮ್ಮ. ಆರು ಮಂದಿ ಸಿಕ್ಕಾಕಿ ಬಾಲ ನಾಗಮ್ಮ, ಆರು ಮಂದಿಗೆ ರೊಕ್ಕ ಕೂಡ ಅಂದ ಮಾತ. ಅರೆ ಬಾಲ ಜಂಗಮ, ನಾನು ಬಂದಿನಿ ನೀನೇ ಒಂದೇ ತೊಟ್ಲ ಕಟ್ಟವರು, ಹದಿನೈದು ದಿನದಲ್ಲಿ ಗಂಗನ ಮಾಡವರು, ಆಗ ಒಂಬತ್ತು ದಿನದಲ್ಲಿ ದಾನ ಮಾ ಪಾವಕ್ಕೆ ಐದಾಣಿ ಕಾಣಿಕೆ ಈ ಬಿತ್ತಿ ಊದನ ಕೆಡ್ಡಿಟ್ಟು ಆಗ ಮಗನ್ ಹೊಡೆದ ಎಮ್ಮ ಮರಳು ಕಂಡಿ ಅಕ್ಕಿ ಬ್ಯಾಳೆ ಹಾಕಿ ಯಾರಿಗೆ ನೀನೇ ದಾನ ಮಾಡ್ತೀಯ ಯಾರಿಗೆ ನೀನೋ ಕರ್ಮ ಮಾಡ್ತೀಯ ಅವನ ಎಲ್ಲಿ ಮಾಯ ಜಂಗ ಮೈದಾನಮ್ಮ ಮಾಡಬೇಡ ಯಾರು ಕೈ ಕೊಟ್ಟು ಓದಿ ಅಮ್ಮ ನಾರಮ್ಮ ನೀನು ಬಾಲ ಮಕ್ಕಳ ಭಾಷೆ ಯಾರಿಗ ಅರ್ಥ ಆಗದಲ್ಲ ಕ್ಯಾ ಕ್ಯಾ ಬಂದ್ರೆ ಓಡಾಡ ಓಡಾಡಂದಂಗ ದುಃಖ ಮಾಡಿದ್ರೆ ಆ ತಾಯಿ ಏನಂತ ಮರ ಕಳಗಿಟ್ಟು ಮಗನ ನಿನಗೆ ಹೊಟ್ಟೆನ ಕಣ್ಣಾಸರಾಗಿ ಕರ್ಕೊಂಡ್ ಬಂದು ನಿನ್ನ ಕರೆಯ ನಾಯನ ಮಾಡಲಿಕ್ಕೆ ಬಂದನ ಅಂತ ಅರ್ಥ ಆಗಬಲ್ದು ಮಾತಾಡಕ ಬಾಯಿಲ್ಲ ಹೇಳಕ ಒಂಬತ್ತು ದಿನ ಮಗ ನಾನು ನಡೆಯಕ್ ಕಾಲಿದ್ರೆ ಅವನು ಸುಟ್ಟು ಮನೆ ಮುಂದೆ ಬೂದಿ ಮಾಡ್ತಿದ್ದೆ ಅಂದ್ರೆ ಅವನು ಕನ್ನಡಿ ಇಟ್ಟು ನೋಡ್ದ ಇವನು ಒಂಬತ್ತು ದಿನ ಮಗ ಎಷ್ಟೊತ್ತಾಯ್ತು ನೋಡಿದ ತಾಯಿಗೆ ಎಷ್ಟು ಬುದ್ಧಿ ಹೇಳ್ತಾನ ಪಾಮನ್ನೇ ಆಗ ಬಿಸಿಲು ಬಿಡುತ್ತೆ ಕಳಗ ಕಾಲು ಸುಡುತ್ತವ ನೀಡ್ತಾನಂದ್ರೆ ಎಷ್ಟು ಆಸೆ ಆಯ್ತು ಆಗಿನವರ ಮಗ ಅಳೀತಾನ ಅರೆ ಯಾಕೆ ಅಳೀತಾನ ಮಲಯಾಳ ಬಾಯಾಗಿಡು ಸ್ವಾಮಿ ಕುಡಿಬಲ್ಲ ಆಗ ಕನ್ನಡಿ ಇಟ್ಟು ನೋಡಿ ಇವನು ತೊಟ್ಲದಾಗ ನಾನು ನಾಗಮ್ಮ ಧರ್ಮ ಕೊಡಂಗಿಲ್ಲ ಹೊರಗ ಬರಂಗಿಲ್ಲ ಅಂತ ಆಗ ನಿಮ್ಮೆಣ್ಣೆ ತಗೊಂಡು ಇಡಕ್ಕೆ ಬೂದಿ ತಗೊಂಡು ಮಂತ್ರಿಸಿ ಒಗದ ಹೊತ್ತಿಗೆ ಕಣ್ಣು ಬಾಯಿ ಮುಚ್ಚಿ ಅಮ್ಮ ಹೋಗಿದ್ದಾರೆ ಮಾಯಗುಡ್ಡ ಮಚ್ಚಗುಡ್ಡ ಇತ್ತಳಗುಡ್ಡ ಕೆಬ್ಬನಗುಡ್ಡ ಹೋಗಿ ಬಾರೇ ತಾಯಿ ಕಕ್ಕನ ಬಾಯಿ ಮುಚ್ಚಿದ್ರೆ ನಾಗಮ್ಮ ಮರ ಹಿಡ್ಕೊಂಡು ಒಂದೇ ಬಾತಿಲಿ ಎರಡೇ ಬಾತಿಲಿ ಧರ್ಮ ಕೊಡೋರಿ ಹಂಗ ಕೊಡ್ತಾರ ಭೂಮಿ ಮೇಲೆ ಅರೆ ಮನ್ಯಾಗ ಕರ್ಕೊಂಡು ದಾನ ಮಾಡ್ತಾರ ಹೊರಗ ಬಂದು ಧರ್ಮ ಕೊಡ್ತಾರ ಅರೆ ಹೊರಗ ಬಂದು ಧರ್ಮ ಕೊಡು ಸ್ವಾಮಿ ನಾವು ಬರಬಾರ್ದು ಸ್ವಾಮಿ ಸೂರ್ಯ ವಂಶ ಸೂರ್ಯ ಮಕ್ಕ ನೋಡಬಾರ್ದು ನಾವು ಗಂಗನ ಮಾಡೋ ತನಕ ಅರೆ ಗಂಗಾ ಎತ್ತಾಯ್ತಾ ನಾನು ಕೊಟ್ಟಿ ದೇವ್ರಿ ಎತ್ತಾಯ್ತಾ ಅಂತ ಬಾಕಲಿ ಕಡಿಗೆ ನೋಡಿದ್ರೆ ಬೇತಾಳಿ ಭೂತಾಳಿ ಎರಡು ಮಂತ್ರ ಬರ್ದೋಗ್ಯಾನ ತಾಳಿ ಕಟ್ಟಿದ ಕೆಬ್ಬನ ಕೋಲ್ ತಗೊಂಡು ಹೊಡೆದ ಹೊಡೆದ ಹೊತ್ತಿಗೆ ಆ ಉಚ್ಚಿ ಒಳು ಬಾಯಿ ಯಾವ ಚೊಲ್ಲು ಅಂದ್ಬಿಟ್ಟ ಎತ್ತಾಗು ಎತ್ತಾಗುವುದು ನಾಗಮ್ಮಗೆ ಮರ ಹಿಡದ ಇಡ್ಕಂಡ ನಾಗಮ್ಮ ಮರ ಬಗ್ಸುವಾಗ ಜೋಳ ಮುಚ್ಕಂಡ ಮರದಾಗ ಅಕ್ಕಿ ಬ್ಯಾಳೆ ನಲಕಿ ಚೆಲ್ಲ ಸ್ವಾಮಿ ನೀನು ಜೋಳಿಗೆ ಅದ್ದಿದ್ದಂಗಲ್ಲ ನನ್ನ ಮರದಾಗ ಉಳ್ಕಂಡಂಗಲ್ಲ ಕಳಗ ಚೆಲ್ಲಿದಲ್ಲ ಸ್ವಾಮಿ ಅರೇ ಜೋಳಿಗೆ ಹುಡ್ಕೋವಾಗ ಮರ ಬಗ್ಸಿ ಬಿಟ್ಟೆ ಅರೇ ಕಳಗ ಚೆಲ್ಲು ಅದು ಅರೇ ಅದೇನೈತಿ ಬಳದು ಮಾತು ಕರೆ ಬಂದಿ ಕರೆಯ ನಾಗ ಕೋಲ್ ಬಿಟ್ಟ ಬಿಟ್ಟನಲ್ಲ.